ಪ್ರೊಟೆಕ್ಟ್ ಮಾಡಿಕೊಂಡು ಕೆಲಸ ಮಾಡಬೇಕಾಗ್ತದೆ. ವಿಶೇಷವಾಗಿ ವಯೋವೃದ್ಧರು ಏನಿರ್ತಾರೆ, ಆಮೇಲೆ ಮಕ್ಕಳು ಏನಿರ್ತಾರೆ, ಅವರನ್ನ ಕಾಳಜಿ ಮಾಡಬೇಕು. ಚಳಿಗೆ ತಕ್ಕದಾದಂತಹ ಏನು ಬೆಚ್ಚಗಿನ ಉಡುಪುಗಳನ್ನು ಧರಿಸಿ ನಾವು ಕೆಲಸ ಮಾಡಬೇಕಾಗ್ತದೆ. ಅದರ ಜೊತೆಗೆ ಸಾಧ್ಯ ಆದಷ್ಟು ಬೆಳಗಿನ ಸಮಯ ಅಂತಂದ್ರೆ ಸೂರ್ಯೋದಯಕ್ಕಿಂತ ಮೊದಲಾಗಿರ್ಬೋದು ಅಥವಾ ಸಾಯಂಕಾಲದ ಸಮಯ ಸೂರ್ಯಾಸ್ತದ ನಂತರ ಆದಷ್ಟು ನಾವು ಮನೆ ಒಳಗೆ ಇರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು, ಅಂದ್ರೆ ಬೆಚ್ಚಗಿರುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕಾಗ್ತದೆ. ಆದ್ಮೇಲೆ ತಮ್ಮ ಏನು ಕೃಷಿ ಚಟುವಟಿಕೆಗಳು ಈಗ ನಿರಾತಂಕವಾಗಿ ಸಾಗಿರಬಹುದು ಅಂತ ಹೇಳಿ ನಾವು ಅನ್ಕೋತೀವಿ. ಯಾಕಪ್ಪ ಅಂತಂದ್ರ ವಾತಾವರಣ ಕೂಡ ಬಹಳ ಸ್ವಚ್ಛದ, ಸ್ವಚ್ಛವಾದಂತಹ ಒಂದು ಬಿಸಿಲಿದ್ದಾಗ ಬಹಳ ಹಿತ ಅನಿಸ್ತದ. ಹೊರ ಕೆಲಸ ಮಾಡ್ಬೇಕಾಯ್ತಪ್ಪ ಅಂತಂದ್ರು ಕೂಡ ಬಹಳ ಹಿತ ಅನಿಸ್ತದ. ಆದ್ರೆ ಅದೇ ಬಿಸಿಲು ಹೋಯ್ತು ಅಂತಂದ್ಕೊಳ್ಳಿ ಮತ್ತೆ ಚಳಿಯ ಆಟೋಟೋಪ ಶುರುವಾಗುವುದನ್ನ ನಾವು ನೋಡ್ತಾ ಇದ್ದೀವಿ. ಆದ್ಮೇಲೆ ಕಳೆದ ಸಂಚಿಕೆಯೊಳಗ ನಾವು ತಮಗೆ ತೋಟಗಾರಿಕಾ ಮೇಳದ ಬಗ್ಗೆ ಹೇಳಿದ್ವಿ, ಅದನ್ನ ಮತ್ತೊಮ್ಮೆ ತಮಗ ನೆನಪು ಮಾಡಿಕೊಡ್ತಾ ಇದ್ದೀವಿ. ತೋಟಗಾರಿಕಾ ಮೇಳ ತೋಟಗಾರಿಕಾ ವಿಶ್ವವಿದ್ಯಾಲಯದ ಆಶ್ರಯದೊಳಗ ಬಾಗಲಕೋಟೆಯ ಆವರಣದೊಳಗ ನಡೀತಾ ಇದೆ. December 21-23 ತನಕ 3 ದಿನಗಳವರೆಗೆ ಈ ಒಂದು ಮೇಳ ನಡೀತಾ ಇದೆ. ಈ ಮೇಳದೊಳಗ ತಾವು ಭಾಗವಹಿಸಿ ಹೆಚ್ಚಿನ ಲಾಭವನ್ನ ಮಾಡಿಕೊಳ್ಬೇಕು. ಬಹಳ ಅತ್ಯುಪಯುಕ್ತವಾದಂತಹ ಒಂದು ಮೇಳ, ಇಲ್ಲಿ ಸಾಕಷ್ಟು ಜ್ಞಾನ ತಮಗ ಪಡ್ಕೊಳ್ಳೋದಕ್ಕ ಸಾಧ್ಯ ಅದ. ಈ ಮೇಳದೊಳಗ ಭಾಗವಹಿಸೋದಕ್ಕ ತಮಗೆ ವಿಶ್ವವಿದ್ಯಾಲಯದ ಕುಲಪತಿಗಳು ಆಹ್ವಾನ ನೀಡುತ್ತಾ ಇದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮನ್ನ ಆಹ್ವಾನಿಸಿ ಸಂದೇಶವನ್ನ ನೀಡಿದ್ದಾರೆ, ಅವರು ಹೇಳುವುದನ್ನ ಕೇಳೋಣ. ಎಲ್ಲ ರೈತ ಬಾಂಧವರಿಗೂ ಹಾಗೂ ತೋಟಗಾರಿಕಾ ಆಸಕ್ತರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯದ ಪ್ರಪ್ರಥಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟದ 14ನೇ ತೋಟಗಾರಿಕಾ ಮೇಳವು ಇದೇ December 21, 22, 23 3 ದಿನಗಳ ಕಾಲ ಜರುಗಲಿದ್ದು, ಈ ಅದ್ದೂರಿ ಮೇಳಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರೈತರ ಆದಾಯ ವೃದ್ಧಿ, ಗುಣಮಟ್ಟದ ತೋಟಗಾರಿಕೆ ಉತ್ಪಾದನೆ, ಜಾಗತಿಕ ಮಾರುಕಟ್ಟೆ ಸಾಧನೆ, ತಂತ್ರಜ್ಞಾನ ಆಧಾರಿತ ಆಧುನಿಕ ತೋಟಗಾರಿಕೆ ಮತ್ತು ಮೌಲ್ಯವರ್ಧನೆ ಮೂಲಕ ಗ್ರಾಮೀಣ ಉದ್ಯಮೀಕರಣದಂತಹ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಈ ವರ್ಷ ಮೌಲ್ಯವರ್ಧನೆ ಹಾಗೂ ರಫ್ತು ಅವಕಾಶಗಳಿಗಾಗಿ ನಿಖರ ತೋಟಗಾರಿಕೆ ಎಂಬ ಘೋಷವಾಕ್ಯದೊಂದಿಗೆ ಈ ವರ್ಷದ ಮೇಳವನ್ನು ಆಯೋಜಿಸುತ್ತಿದ್ದೇವೆ. ನಮ್ಮ ವಿಶ್ವವಿದ್ಯಾಲಯ ಸುಮಾರು 24 ಜಿಲ್ಲೆಗಳ ವ್ಯಾಪ್ತಿಯನ್ನು ಆವರಿಸಿದ್ದು, ಈ ಬಾರಿ ಆಯೋಜಿಸಿರುವ ಬೃಹತ್ ಮೇಳದಲ್ಲಿ ಅನೇಕ ಮಹತ್ವದ ಆಕರ್ಷಣೆಗಳನ್ನು ಒಳಗೊಂಡಿದೆ. ಈ ಆಕರ್ಷಣೆಗಳಲ್ಲಿ ಪ್ರಮುಖವಾದವು ಯಾವುದೆಂದರೆ ತೋಟಗಾರಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ, ಉತ್ಪಾದಕ ಹಾಗೂ ಖರೀದಿದಾರರ ಸಮನ್ವಯ ಸಂವಾದ, ತೋಟಗಾರಿಕೆ ಉತ್ಪನ್ನಗಳ ರಫ್ತು ಸಮಾವೇಶ ಮತ್ತು ನಿಖರ ಬೇಸಾಯ, ಅಂದರೆ ಇದರಲ್ಲಿ ನಿಖರ ನೀರಾವರಿ ವ್ಯವಸ್ಥೆ ಹಾಗೂ ರಸವರಿ ಮಾದರಿಗಳು, ಇವುಗಳ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಬಿಡುಗಡೆಗೊಳಿಸಿರುವಂತಹ ತಂತ್ರಜ್ಞಾನಗಳು, ತಳಿಗಳು ಹಾಗೂ ಉತ್ಪನ್ನಗಳ ಪ್ರದರ್ಶನ, ಪಶುಸಂಗೋಪನೆ ಪ್ರದರ್ಶನ, ಬೀಜ ಮತ್ತು ಸಸಿಗಳ ಮಾರಾಟ ಮಳಿಗೆಗಳು, ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು, ತಾಂತ್ರಿಕ ಸಲಹೆಗಳು, ಯಾಂತ್ರೀಕರಣ ಮತ್ತು ಕೃಷಿ ಉಪಕರಣಗಳ ಪ್ರದರ್ಶನ ಹಾಗೂ ಪ್ರಗತಿಪರ ರೈತರೊಂದಿಗೆ ಸಂವಾದ ಕಾರ್ಯಕ್ರಮಗಳು ಈ ಮೇಳದ ವಿಶೇಷತೆಯಾಗಿವೆ. ಈ ಬಾರಿಯ ಬೃಹತ್ ಮೇಳವು ರೈತರು, ವಿಜ್ಞಾನಿಗಳು, ಉದ್ಯಮಿಗಳು, ಮಾರಾಟ ತಜ್ಞರು, ಸರ್ಕಾರದ ಪ್ರತಿನಿಧಿಗಳು, ಗ್ರಾಹಕರು, ನಾಗರಿಕರು ಮತ್ತು ವಿದ್ಯಾರ್ಥಿಗಳನ್ನ ಒಂದೇ ವೇದಿಕೆಯಲ್ಲಿ ಒಂದೆಡೆ ಸೇರಿಸುವಂತಹ ವಿಶಿಷ್ಟ ವೇದಿಕೆಯಾಗಿದೆ. ಈ ಸಮಾರಂಭದ ಮೂಲಕ ತೋಟಗಾರಿಕೆಯಲ್ಲಿ ನವೀನ ತಾಂತ್ರಿಕತೆಗಳನ್ನು ಅರಿತುಕೊಳ್ಳಲು, ಪರಸ್ಪರ ನೈಪುಣ್ಯತೆಯನ್ನು ಹಂಚಿಕೊಳ್ಳಲು ಮತ್ತು ಮುಂದಿನ ದಿನಗಳಲ್ಲಿ ನವೀನ ಅವಕಾಶಗಳನ್ನು ಅನ್ವೇಷಿಸಲು ಇದು ಸೃಜನಾತ್ಮಕ ಮತ್ತು ಫಲಪ್ರದವಾದಂತಹ ವೇದಿಕೆಯಾಗಿದೆ. ಈ ಬೃಹತ್ ತೋಟಗಾರಿಕೆ ಮೇಳದಲ್ಲಿ ಜಮೀನು ಹೊಂದಿರುವ ರೈತರು ಅಲ್ಲದೆ ಜಮೀನು ಇಲ್ಲದ ಯುವಕರು ಸಹ ವಿಜ್ಞಾನಿಗಳೊಂದಿಗೆ ಹಾಗೂ ರೈತರೊಂದಿಗೆ ಮತ್ತು ಉದ್ಯಮಿಗಳೊಂದಿಗೆ ಸಮಾಲೋಚನೆಯನ್ನು ಮಾಡಿ ಚರ್ಚೆಯನ್ನು ನಡೆಸಿ ನವ ಉದ್ಯಮಶೀಲರಾಗಲು ಈ ಮೇಳದಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದೇ December 21-23 ನಡೆಯಲಿರುವ 3 ದಿನಗಳ ತೋಟಗಾರಿಕಾ ಮೇಳದಲ್ಲಿ ಎಲ್ಲರೂ ಮತ್ತೊಮ್ಮೆ ಬನ್ನಿ, ಬಾಗಲಕೋಟೆಯಲ್ಲಿ ಸೇರೋಣ ಎಂದು ವಿನಂತಿಸುತ್ತಿದ್ದೇನೆ. ಧನ್ಯವಾದಗಳು. ಈ ಮೇಳ ಮುಗಿತಾ ಇದ್ದಂಗೆ ಮುಂದಿನ ಮೇಳಕ್ಕೆ ನೀವು ತಯಾರಾಗಬೇಕಾಗ್ತದ. ವಿಜಯಪುರದೊಳಗ, ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಆವರಣದೊಳಗ ಹೊಸ ವರ್ಷ ಜನವರಿ 4 ರಿಂದ 6 ತಾರೀಕಿನ ತನಕ ಕೃಷಿ ಮೇಳವನ್ನ ಏರ್ಪಾಡು ಮಾಡಲಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಶ್ರಯದೊಳಗ, ವಿಜಯಪುರದ ಕೃಷಿ ಮಹಾವಿದ್ಯಾಲಯದೊಳಗ, ಅಂದ್ರ ಹಿಟ್ನಳ್ಳಿ ಫಾರ್ಮ್ ಅಂತ ನಾವು ಕರೀತಾ ಇದ್ದೀವಿ, ಆ ಹಿಟ್ನಳ್ಳಿ ಫಾರ್ಮ್ ಒಳಗ ಕೃಷಿ ಮೇಳ ನಡೀತಾ ಇದೆ. ಈ ಕೃಷಿ ಮೇಳದೊಳಗ ಭಾಗವಹಿಸುವುದಕ್ಕೆ ತಾವು ಅನುವು ಮಾಡಿಕೊಳ್ಬೇಕು. ಹೊಸ ಹೊಸ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಕೃಷಿ ಬದುಕನ್ನ ಶ್ರೀಮಂತಗೊಳಿಸಿಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಒಂದು ಆಶಯ. ವಿಜಯಪುರದೊಳಗ ನಡೆಯಲಿರುವಂತಹ ಈ ಕೃಷಿ ಮೇಳಕ್ಕ ನಮ್ಮ ಎಲ್ಲ ಅನ್ನದಾತರನ್ನ ಆಹ್ವಾನಿಸಿ ಸಂದೇಶ ನೀಡ್ತಾ ಇದ್ದಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾಕ್ಟರ್ ಪಿಎಲ್ ಪಾಟೀಲ್ ಅವರು. ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎರಡನೇ ಮುಖ್ಯ ಆವರಣವೆಂದು ಹೆಸರುವಾಸಿಯಾದ ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮತ್ತು ಪ್ರಾದೇಶಿಕ ಸಂಶೋಧನಾ ಕೇಂದ್ರ. ಇಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಿಂಗಾರು ಹಂಗಾಮದ ಕೃಷಿ ಮೇಳವನ್ನ ನಾವು ಮುಂದಿನ ತಿಂಗಳ ಅಂದರೆ ಜನವರಿ 4ನೇ ತಾರೀಕಿನಿಂದ 6ನೇ ತಾರೀಕಿನವರೆಗೆ ಆಯೋಜಿಸಿದ್ದೇವೆ. ಈ ಒಂದು ಕೃಷಿ ಮೇಳಕ್ಕೆ ಮುಖ್ಯವಾಗಿ ವಿಜಯಪುರ ಬಾಗಲಕೋಟದಿಂದ ಸಾಕಷ್ಟು ರೈತರು ಪ್ರತಿ ವರ್ಷ ಆಗಮಿಸಿ ಕ್ಷೇತ್ರ ಭೇಟಿ ಮಾಡಿ ಮತ್ತು ವಸ್ತು ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ಎಲ್ಲ ಬೆಳೆಗಳ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನ ಪಡೆಯುತ್ತಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ನಾನು ಈ ವಿಜಯಪುರ ಬಾಗಲಕೋಟ ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆ, ಮುಖ್ಯವಾಗಿ ಒಣ ಪ್ರದೇಶದ ಭಾಗವಾದ ಬೆಳಗಾವಿ ಜಿಲ್ಲೆ, ಸುತ್ತಲಿನ ಬಳ್ಳಾರಿ, ಕಲಬುರಗಿ, ಯಾದಗಿರಿ, ಬೀದರ್ ಜಿಲ್ಲೆಯ ಎಲ್ಲ ರೈತರು ಈ ನಮ್ಮ ವಿಜಯಪುರದ ಕೃಷಿ ಮೇಳಕ್ಕೆ ಆಗಮಿಸಿ ಇದರ ಲಾಭವನ್ನು ಪಡೆಯಬೇಕು ಅಂತ ಹೇಳಿ ಮೊಟ್ಟ ಮೊದಲು ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವಿಜಯಪುರ ಆವರಣದಲ್ಲಿ ಮುಖ್ಯವಾಗಿ ಒಣ ಬೇಸಾಯದ ಸಂಶೋಧನೆ ಸಾಕಷ್ಟು ವರ್ಷಗಳಿಂದ ನಡೆದಿದೆ. ಸುಮಾರು 50 ವರ್ಷದಿಂದ ಒಣ ಬೇಸಾಯದ ಸಂಶೋಧನೆ ತಾಂತ್ರಿಕತೆಗಳನ್ನು ನಾವು ಇಲ್ಲಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಸಲುವಾಗಿ ರೈತರಿಗೆ ಬಿಡುಗಡೆ ಮಾಡಿದ್ದೇವೆ. ಕೃಷಿ ಭಾಗ್ಯ ಯೋಜನೆಯ ಖ್ಯಾತಿಯಾದ ಕೃಷಿ ಹೊಂಡ, ಇದು ನಮ್ಮ ಇಡೀ ಕರ್ನಾಟಕದ ರೈತರ ಗಮನವನ್ನು ಸೆಳೆದಿದೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ. ಈ ಒಂದು ಕೃಷಿ ಹೊಂಡದ ತಾಂತ್ರಿಕತೆಯನ್ನ ಇದೇ ನಮ್ಮ ಪ್ರಾದೇಶಿಕ ಸಂಶೋಧನಾ ಕೇಂದ್ರ ವಿಜಯಪುರದ ಒಣ ಬೇಸಾಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಆಗಿ ಬಹಳಷ್ಟು ರೈತರಲ್ಲಿ ಇದು ಪ್ರಸಿದ್ಧಿಯಾಗಿದೆ. ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಈ ಒಂದು ತಾಂತ್ರಿಕತೆ, ಇದರ ಜೊತೆಗೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಸಾಕಷ್ಟು ತಾಂತ್ರಿಕತೆಗಳನ್ನ ನಮ್ಮ ರೈತ ಬಾಂಧವರ ವೀಕ್ಷಣೆಗಾಗಿ ಇಲ್ಲಿ ಕ್ಷೇತ್ರ ಭೇಟಿಯಲ್ಲಿ ನಾವು ಆಯೋಜಿಸಿದ್ದೇವೆ. ಇದು ಅಲ್ಲದೇ ಕಡ್ಲಿಯಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರವಿದೆ, ಸಜ್ಜೆಯಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರ, ಜೋಳದಲ್ಲಿ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರ, ಹಾಗೂ ಕೃಷಿಯಲ್ಲಿ ಹವಾಮಾನ ನಿಯಂತ್ರಣ ಬಗ್ಗೆ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರಗಳಿವೆ. ಈ ಎಲ್ಲ ಅಖಿಲ ಭಾರತ ಸಮನ್ವಯ ಸಂಶೋಧನಾ ತಾಕುಗಳು ಮತ್ತು ಇಷ್ಟು ವರ್ಷ ಈ ಒಂದು ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿದಂತಹ ಎಲ್ಲ ತಾಂತ್ರಿಕತೆಗಳು ಮತ್ತು ಹಿಂಗಾರು ಹಂಗಾಮಿನ ಎಲ್ಲ ಬೆಳೆಗಳ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆಯಾದಂತಹ ಎಲ್ಲ ತಳಿಗಳು ರೈತ ಬಾಂಧವರಿಗೆ ವೀಕ್ಷಣೆಯಾಗಿರ್ತವೆ. ಸೊ ಆದ್ದರಿಂದ ಈ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎರಡನೇ ಕೃಷಿ ಮೇಳಕ್ಕೆ ತಾವು ಹಿಂಗಾರು ಹಂಗಾಮದ ಕೃಷಿ ಮೇಳಕ್ಕೆ ತಾವೆಲ್ಲ ಆಗಮಿಸಿ ಭೇಟಿ ಕೊಡಬೇಕಾಗಿಂತ ನಾನು ಕೇಳ್ಕೊಳ್ತೇನೆ. ನಮ್ಮ ವಿಜಯಪುರ ಕೃಷಿ ಮೇಳದ ಈ ವರ್ಷದ ಶೀರ್ಷಿಕೆ ಏನಪ್ಪ ಅಂತಂದ್ರೆ ಕೃಷಿಯಲ್ಲಿ ನವೋದ್ಯಮ, ಅಂದ್ರೆ ಕೃಷಿಯಲ್ಲಿ ಸ್ಟಾರ್ಟ್ಅಪ್. ಯುವ ಜನತೆಯನ್ನ ಕೃಷಿಯತ್ತ ಗಮನ ಸೆಳೆಯಲಿಕ್ಕೆ ನಾವು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಈ ವರ್ಷದ ಕೃಷಿ ಮೇಳವನ್ನ ಆಯೋಜಿಸ್ತಾ ಇದ್ದೇವೆ. ನಮ್ಮ ಪ್ರಧಾನಮಂತ್ರಿಯ ಕನಸಾದ ಸ್ಟಾರ್ಟ್ಅಪ್ ಅನ್ನ ಮೊಟ್ಟ ಮೊದಲು ತಂದವರು ಅವರೇ ನಮ್ಮ ದೇಶದಲ್ಲಿ. ಈಗ ಸಾಕಷ್ಟು ಕೃಷಿಯಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ಕೊಟ್ಟು ಕೇಂದ್ರ ಸರ್ಕಾರದಿಂದ ಧನ ಸಹಾಯವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಈವರೆಗೆ ಸುಮಾರು 164 ಕೃಷಿಯಲ್ಲಿ ಸ್ಟಾರ್ಟ್ಅಪ್ಗಳನ್ನ ನಾವು ಸುಮಾರು 16 ಕೋಟಿಯಷ್ಟು ಧನ ಸಹಾಯವನ್ನ ನಾವು ಮಾಡಿದ್ದೇವೆ. ಸೊ ಈ ಒಂದು ಕೃಷಿಯಲ್ಲಿ ನವೋದ್ಯಮದ ಮಳಿಗೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಕೃಷಿ ಮೇಳದಲ್ಲಿ ಇರ್ತವೆ. ಆ ಒಂದು ನವೋದ್ಯಮದ ಮಳಿಗೆಗಳಿಗೆ ಭೇಟಿ ಇತ್ತು. ಎಲ್ಲ ಯುವಜನತೆ ಕೃಷಿಗೆ ತಾವು ಪ್ರೇರೇಪಿತರಾಗ್ರಿ, ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ತೆಗೆದುಕೊಂಡು ಹೋಗುವಲ್ಲಿ ಈ ಅಗ್ರಿ ಸ್ಟಾರ್ಟ್ಅಪ್ಸ್ ಬಹಳ ಉತ್ತೇಜನ ಕೊಡ್ತಾವ. ಸೊ ಇದರ ಜೊತೆಗೆ ಇನ್ನೂ ಹಲವಾರು ಪ್ರದರ್ಶನಗಳಿರ್ತಾವ. ಪ್ರತಿ ವರ್ಷದಂತೆ ಫಲಪುಷ್ಪ ಪ್ರದರ್ಶನ ಇರ್ತದೆ, ವಿಸ್ಮಯಕಾರಿ ಕೀಟ ಪ್ರಪಂಚದ ಪ್ರದರ್ಶನ ಇರ್ತದೆ, ಆಮೇಲೆ ನಮ್ಮ ಕೃಷಿಯಲ್ಲಿ ಆಹಾರ ಬೆಳೆಗಳಲ್ಲಿ ಮೌಲ್ಯವರ್ಧನೆ, ಸಿರಿಧಾನ್ಯಗಳಿರ್ಬೋದು, ಜೋಳ ಇರ್ಬೋದು. ಜೋಳದಲ್ಲಿ ಸೀತನಿ ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಸೀತನಿಯನ್ನ ಒಂದು ದೊಡ್ಡ ಸ್ಟಾರ್ಟ್ಅಪ್ ಆಗಿ ತೆಗೆದುಕೊಂಡು ಅಗ್ರೋ ಇಕೋ ಟೂರಿಸಂ ಆಗಿ ಬೆಳೆಸಿ ಈ ಒಂದು ಹಿಂಗಾರು ಹಂಗಾಮಿನ ಸಂದರ್ಭದಲ್ಲಿ ಬಹಳಷ್ಟು ಯುವಕರು ಇದನ್ನು ಒಂದು ಉದ್ಯೋಗವನ್ನಾಗಿ ತೆಗೆದುಕೊಂಡಿದ್ದಾರೆ. ಸೊ ಈ ರೀತಿ ನಮ್ಮ ಕೃಷಿಯಲ್ಲಿ ಸಾಕಷ್ಟು ತಂತ್ರಜ್ಞಾನಗಳಿದ್ದಾವೆ. ಅವುಗಳನ್ನ ಮೌಲ್ಯವರ್ಧನೆ ಮಾಡಿ ಉದ್ಯೋಗಿಗಳ ಆಗ್ಲಿಕ್ಕೆ ಇಂತಹ ಒಂದು ವಸ್ತು ಪ್ರದರ್ಶನ ಬಹಳಷ್ಟು ಸಹಕಾರಿಯಾಗಿದೆ. ಆದ್ದರಿಂದ ದಯವಿಟ್ಟು ಬರುವ ಜನವರಿ 4 ರಿಂದ 6 ರವರೆಗೆ ಹಿಟ್ನಳ್ಳಿ ಫಾರ್ಮ್ ಎಂದೇ ಪ್ರಸಿದ್ಧ ಆಗಿರುವಂತಹ ವಿಜಯಪುರ ಕೃಷಿ ಮಹಾವಿದ್ಯಾಲಯ ಮತ್ತು ಪ್ರಾದೇಶಿಕ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ನಡೆಯುವಂತಹ ಕೃಷಿ ಮೇಳಕ್ಕೆ ಭೇಟಿಯಾಗಿ ಈ ಕೃಷಿ ಮೇಳದ ಉದ್ಘಾಟನೆಯನ್ನ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಯುತ ಎಂ ಬಿ ಪಾಟೀಲ್ರು ಮತ್ತು ನಮ್ಮ ರಾಜ್ಯದ ಕೃಷಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀಯುತ ಚಲುವರಾಯ ಸ್ವಾಮಿಯವರು ಆಗಮಿಸಿ ಚಾಲನೆಯನ್ನ ನೀಡಲಿದ್ದಾರೆ. ಮತ್ತು ವಿಜಯಪುರ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಮಂತ್ರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಲಾಭವನ್ನ ಪಡೆಯಿರಿ ಅಂತ ಮತ್ತೊಮ್ಮೆ ಎಲ್ಲ ಅನ್ನದಾತರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೈ ಹಿಂದ್, ಜೈ ಕಿಸಾನ್. ಅತ್ಮೀರೆ, ಕೃಷಿ ಮೇಳ, ತೋಟಗಾರಿಕೆ ಮೇಳಗಳ ಬಗ್ಗೆ ತಾವು ತಿಳ್ಕೊಂಡ್ರಿ. ಇನ್ನ ಬಹಳ ಮುಖ್ಯವಾದಂತಹ ಒಂದು ದಿನವನ್ನ ಈ ವಾರದೊಳಗೆ ನಾವು ಆಚರಣೆ ಮಾಡ್ತಾ ಇದೀವಿ. ಅದು ನಿಮ್ಮದೇ ದಿನ, ರೈತರ ದಿನ, ರಾಷ್ಟ್ರೀಯ ರೈತ ದಿನಾಚರಣೆ. ಡಿಸೆಂಬರ್ 23ನೇ ತಾರೀಕು ಇಡೀ ನಮ್ಮ ದೇಶದಾದ್ಯಂತ ರೈತ ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ರೈತರಿಗೆ ಈ ದಿವಸ ನಾವು ಗೌರವ ಸಲ್ಲಿಸುವಂತಹ ಒಂದು ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ರಾಷ್ಟ್ರೀಯ ರೈತ ದಿನದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಡಿಸೆಂಬರ್ 17ರಿಂದ ಬರುವ ಮಂಗಳವಾರ ಡಿಸೆಂಬರ್ 23 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ಗಮನಿಸೋಣ. ಅಂತ ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲ ಜಿಲ್ಲೆಗಳಲ್ಲಿ ಈ ವಾರ ಒಣ ಬಿಸಿಲಿನ ಸ್ವಚ್ಛ ಶುಭ್ರ ವಾತಾವರಣ ಇರ್ತದ ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ವೇ ಇಲ್ಲ ಅನ್ನುವಂತಹ ಮಾತದ 10% ಸಾಧ್ಯತೆಗಳು ಅಂತಂದ್ರ ಬಹುತೇಕ ಎಲ್ಲ ಒಣ ಬಿಸಿಲಿನ ವಾತಾವರಣ, ಪ್ರಸನ್ನ ವಾತಾವರಣ ಇರ್ತದ. ಆದ್ರೆ ಚಳಿಯ ಬಗ್ಗೆ ತಾವು ಕಾಳಜಿ ವಹಿಸಬೇಕಾಗ್ತದ. ಇದೇ ಒಂದು ವಾತಾವರಣ ಮುಂದುವರಿಯುವಂತಹ ಸಾಧ್ಯತೆಗಳದಾವ. ಹಿಂಗಾಗಿ ಕನಿಷ್ಠ ತಾಪಮಾನ ಕೂಡ ಬಹಳಷ್ಟು ಕಡಿಮೆ ಇರುವಂತಹ ಸಾಧ್ಯತೆಗಳದಾವ. ಹಿಂದಿನ ವಾರಗಳಲ್ಲಿ ನೋಡಿದೀವಿ ಕನಿಷ್ಠ ತಾಪಮಾನ ಬೀದರ್ನೊಳಗ 7 ಡಿಗ್ರಿ ಸೆಲ್ಸಿಯಸ್ ಹೋಯ್ತು. ಆಮೇಲೆ ನಮ್ಮ ಕಲ್ಯಾಣ ಕರ್ನಾಟಕದ ಹಲವು ಕಡೆಗಳಲ್ಲಿ 8 ಡಿಗ್ರಿ ಸೆಲ್ಸಿಯಸ್, 10 ಡಿಗ್ರಿ ಸೆಲ್ಸಿಯಸ್ ಈ ರೀತಿ ಕನಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತನೂ ಕಡಿಮೆ ಆಗಿದ್ದನ್ನ ನಾವು ನೋಡ್ತಾ ಇದ್ವಿ. ಈ ವಾರ ಕೂಡ ಅದೇ ಒಂದು ಸನ್ನಿವೇಶವನ್ನ ನಾವು ಅನುಭವಿಸಬಹುದು. ಅದಕ್ಕಾಗಿ ತಾವು ಈ ಚಳಿಯ ಬಗ್ಗೆ ವಿಚಾರ ಮಾಡಬೇಕು. ತಮ್ಮನ್ನಷ್ಟೇ ಅಲ್ಲದೆ ಜಾನುವಾರುಗಳನ್ನ, ಆಮೇಲೆ ಕೋಳಿ ಸಾಕಣೆ ಮಾಡುವಂತವರು ಕೋಳಿಗಳನ್ನ ಸುರಕ್ಷಿತವಾಗಿ ಬೆಚ್ಚಗಿನ ಒಂದು ವ್ಯವಸ್ಥೆ ಮಾಡಿಕೊಂಡು ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ನಿಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗುವುದಕ್ಕೆ ಇದು ಸೂಕ್ತವಾದಂತಹ ಒಂದು ವಾತಾವರಣವನ್ನ ಈ ವಾರ ನಾವು ನೋಡಬಹುದು ಅನ್ನುವಂತಹ ಒಂದು ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಇದರೊಳಗೆ ಏನಾದರೂ ಬದಲಾವಣೆಗಳಾದವು ಅಂತಂದ್ರೆ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40ಕ್ಕೆ ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50ಕ್ಕೆ ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಅದನ್ನು ಸ್ಥಾಪನೆ ಮಾಡಿಕೊಂಡು ಬಳಸೋದ್ರ ಕಡೆ ಗಮನ ಹರಿಸಬೇಕು. ಎಷ್ಟು ವಿಚಾರ ಮಾಹಿತಿ ಜೊತೆಗೆ ಇಂದಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸೋಣ. ಅಂತ ಮುಗಿಸೋದಕ್ಕಿಂತ ಮೊದಲ ಮತ್ತೊಮ್ಮೆ ತಮಗೆಲ್ಲರಿಗೂ ರಾಷ್ಟ್ರೀಯ ರೈತ ದಿನದ ಹಾರ್ದಿಕ ಶುಭಾಶಯಗಳು. ಮತ್ತ ಇದೇ ದಿನ ಇದೇ ಸಮಯಕ್ಕೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಂದೇಶ.

ನೋಡ್ರಿ ನಮ್ಮ ಊರ ಹಿಂಗ ಒಂದು ಸ್ಕೀಮ್ ನಡೆದ, ಇವ್ರ ಹಿಂಗಿಂಗ್ ಮಾಡ್ಲಿತ್ತಾರೆ, ಇದ್ರ ದುಡ್ಡು ಹಾಕ್ಬೇಕ ಹೆಂಗ ಕೇಳ್ರಿ ಅಂತ ಅನ್ಬೇಕು. ಅವಾಗ ಪೊಲೀಸರವ್ರಿಗೆ ಹೋಗಿ ಕೇಳ್ತಾರೆ, ಹೌದಲ್ಲ ಹೊರಗೆ ಬರ್ತದ. ಅವರು ನಮಗ್ ಹೇಳಿದಂಗ, ಸಾರ್ವಜನಿಕರು ಹೇಳಿದಂಗ ಪೊಲೀಸರು ಹೇಳಿಕಲ್ಲ, ಹೌದಲ್ಲ. ಈ ಕೆಲಸ ನಾವ್ ಮಾಡ್ಬೇಕು. ನಾ ಬಹಳ ಸಲ ಪೇಪರ್ ನಾಗ ಓದ್ತೀನಿ ಏನಂತಂದ್ರ, ಎಲ್ಲ ಆದ್ಮೇಲೆ ಎಲ್ಲರೂ ಪೊಲೀಸರ್ ಹೋಗ್ಬಿಡು, ನಮ್ ಅನ್ಯ ಆಗದ್ರಿ, ನಮ್ ಮೋಸ ಆಗದ್ರಿ, ಇಷ್ಟು ರೊಕ್ಕ ಹಾಕಿನಿ, 50 ಲಕ್ಷ ಹಾಕಿನಿ, 10,000 ಹಾಕಿನಿ, ಲಕ್ಷ ಗಟ್ಟಲೆ ಹಾಕಿದ್ರಿ ಅಲ್ಲ. ಎಲ್ಲ ಆದ್ಮೇಲೆ ಹೇಳಕ್ಕಿಂತ ಹಾಕಮಂದ್ ಯಾರಿಗಾರ ಕೇಳಿರಿ, ಅದೇ ಬಂದ ನೋಡ ಪ್ರಾಬ್ಲಮ್. ಈಗ ಅದಕ್ಕ ನೀನ್ ಈಗ ಹಾಕೋದಕ್ಕಿಂತ ಮೊದಲು ಕೇಳಿದ್ದೀಯಲ್ಲ, ಇದನ್ನ ನಾವು ಎನ್ಕ್ವೈರಿ ಮಾಡ್ಬೇಕು. ಒಂದ್ 4 ಮಂದಿ ಕಲ್ತ್ ಪೊಲೀಸ್ ಕುಕ್ಕೋದು, ಹೌದು ಕೇಳೋದು, ನೋಡ್ರಿ ಸಾಹೇಬ್ರೆ ಹಿಂಗ್ ನಡೆದ ನಮ್ಮೂರೊಳಗ, ಮತ್ತ ಇದ್ ಹೆಂಗಂತ್ರಿ ಅಂತಂದ್ರೆ ಅವ್ರು ಎನ್ಕ್ವೈರಿ ಮಾಡಿ ಹೇಳ್ತಾರ. ಸ್ವಲ್ಪ ದಿನ ತಡಿಬೇಕಷ್ಟೇ, ತಡಿ ಅವಸರ ಮಾಡ್ಕೋಬಾರ್ದು. ಅದಕ್ಕ ಸೇಫ್ ಅಂತಂದ್ರೆ ಬ್ಯಾಂಕ್ ಇಡೋದು. ಖರೀಪ್ಪ, ಅದು ಇದು ಮಾಡೋದಕ್ಕಿಂತ ಬ್ಯಾಂಕ್ ಅಂತೂ ಬೇಕಾದಷ್ಟು ಅದಾವಲ್ಲಪ್ಪ. ಸರ್ಕಾರಿ ಬ್ಯಾಂಕ್ ಅದ ಅಂದ್ರೆ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್, ಹೌದು ಹೌದು, ಪಬ್ಲಿಕ್ ಅಂಡರ್ ಸೆಕ್ಯೂರಿಟಿ ಅಂತೀವಿ ನಾವು, ಹೌದು. ಇಂತ ಬ್ಯಾಂಕ್ ದುಡ್ಡು ಇಟ್ರೆ ಪೋಸ್ಟ್ ಆಫೀಸ್ ಅದ, ಖರೇ ಅದ ಪೋಸ್ಟ್ ಆಫೀಸ್ ದುಡ್ಡು ಇಟ್ರಿ, ಸರ್ಕಾರದ ಸಂಸ್ಥೆ ಅದ, ಖರೇ ಎಲ್ಲಿ ಹೋಗಂಗಿಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್, ಹೌದು. ನಮ್ಗೆ ಯಾವಾಗ ಬೇಕಾವ ರೊಕ್ಕನು ಇರ್ತಾವ, ರೊಕ್ಕ ಇರ್ತಾನೆ ಯಾವಾಗ ಬೇಕಾವ ತಗೊಳ್ಬಹುದು, ಖರೇ ಅದ. ಆಮೇಲೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಇದಾವ, ಇಂತ ಸಾಕಷ್ಟು ಸ್ಕೀಮ್ಗಳು ಅದಾವ, ಖರೇ ಖರೇ. ಅದನ್ನ ನಾವು ತಿಳ್ಕೊಂಡು ಎಲ್ಲಿ ನಮಗ್ ಸೇಫ್ ಅನಿಸ್ತದ, ಎಲ್ಲಿ ನಮಗ್ ಸುರಕ್ಷಿತ ಅನಿಸ್ತದ, ಅಲ್ಲೊಂದ್ 10 ರೂಪಾಯಿ ಕಡಿಮೆ ಬರೋದಾಗ. ಗಂಟೆ ಹೋಯ್ತಂದ್ರೆ ಏನ್ ಮಾಡಿದ್ರಿ ಬಡ್ಡಿ ಆಸೆಗೆ, ಹಾ ಹಂಗೆ ಆಗ್ತದ ಮತ್ತ ಬಡ್ಡಿ ಆಸೆ ಗಂಟೆ ಕಳ್ಕೊಂಡ್ರ ಅಂತಾರಲ್ಲ ಮತ್ತ ನೋಡಿನೇ ಅದ ಇವತ್ ಬಂದ್ರೆ ಹೌದ, ಅದೇ ಯಾವ ಕಾಲಕ್ಕೂ ಅದಪ್ಪ, ಅದು ಯಾವ ಕಾಲಕ್ಕೂ ಅಂತ ಬಡ್ಡಿ ಆಸೆಗೆ ಗಂಟೆ ಕಳ್ಕೊಂಡ್ರು ನಿನಗೆ ಯಾವ ಶಾಲೆ ಅಂತಾನ, ಹೌದು ಖರೆ ಹೌದು. ಅದ್ರೊಳಗ ಎಷ್ಟ್ ಅರ್ಥ ಗರ್ಭಿತ ಶಿವಕ್ಕೆ ಮಾತು, ಖರೇನೇ ಅದಪ್ಪ. ಯಾಕಂದ್ರ ಸಾಕಷ್ಟು ಮೆಹನತ್ ಮಾಡಿ ದುಡದ ಹಣ ಇರ್ತದ, ಅದು ಎಕಡೆ ಹೋದ್ ಅಂತಂದ್ರ ಎದಿ ಹೊಡ್ಕೊಂಡು ಸಾಯ್ತಾವ್ ನಮ್ಮ ಮಂದಿ. ಬಹಳ ಮಂದಿ ಹೇಳಿದ್ರು ಮಗು ಲಗ್ನಕ್ಕ ಅಂತ ಇಟ್ಟಿದ್ರಿ, ಹೌದು 2 ಲಕ್ಷ, 2 ಲಕ್ಷ ಹೋಗಿ 2 ಲಕ್ಷ 50 ಸಾವಿರ ಆಗ್ತದ ಹಾಕಿದ್ರಿ, ಹಂಗೆ ಆಗ್ತದ. ಹಳ್ಳಿಯೊಳಗಿನ ಮಂದಿ ರೊಕ್ಕನೇ ಬಾಳ ನೋಡಿರಂಗಿಲ್ಲ, ಒಮ್ಮೆ ಬರ್ತಾವ ಈ ಸಂದ ಕೂಡಲೇ ಒಂದ್ ದೊಡ್ಡ ಕೆಲಸ ಆಗ್ತದಲ್ಲ ಅನ್ನೋದೊಂದ್ ಇರ್ತದ ಅವ್ರಿಗೆ ಆಶೆ. ಅನಂತರ ಆಶೆ ದುಃಖಕ್ಕೆ ಕಾರಣ ಅನ್ನೋದ್ ಹೇಳೋದು. ನಮ್ ಹಿರಿಯರು ಸುಮ್ ಮಾಡಿಲ್ಲ, ಅವರು ಅನುಭವಿಸೇ ಮಾಡ್ಯಾರ, ಅವರೆಲ್ಲ ಅನುಭವಿಸಿ ಅವ್ರು ಕೈ ಸುಟ್ಟುಕೊಂಡು ಮೈ ಸುಟ್ಟುಕೊಂಡೇ ಮಾಡ್ಯಾರ. ಹೌದು ಖರೇ. ಆದ್ರೆ ನಾವ್ ಮತ್ತೊಬ್ರಿಗೆ ಅಂದ್ ತೋರಿಸ್ತೀವಿ, ನಮ್ ಪಾಳಿ ಬಂದಾಗ ಅದನ್ನ ವಿಚಾರ ಮಾಡಂಗಿಲ್ಲ ನಾವು, ಅದನ್ನ ಆಗಲ್ಲ ಯಾಮಾರಿಸ್ತಾರ ಅಂದ್ರ ಖರೇನೇ. ಆ ಒಂದ್ ಇದರಿಂದ ಹೋಗ್ಬಿಡ್ತೀವಿ. ಹೌದು ಹೌದು. ಅದಕ್ಕೆ ಅಂದ್ರೆ ಮಾತಾಡೋದು ರುಚಿ ರುಚಿ ಮಾತಾಡಿರ್ತಾರಪ್ಪ, ಮಾತಾಡಿದ್ರ ಹೊಟ್ಟೆನ ಹಳ್ಳ ಕರಗಬೇಕಂತಾರಲ್ಲ ಹಂಗ ಮಾತಾಡಿರ್ತಾರ ಅವರು, ಆಸೆ ಹುಟ್ಟಿಸಿರ್ತಾರ ಅವರು. ಆದ್ರೆ ಅವ್ರ ಹೊಟ್ಟೆ 108 ಹಳ್ಳ ಇಟ್ಕೊಂಡಿರ್ತಾರೆ, ಇವ್ರು ಇಟ್ಕೊಂಡಿರ್ತಾರ, ನಮ್ಮ ಹೊಟ್ಟೆಗಿನ ಹಳ್ಳ ಕರೆಸಿರ್ತಾರ ಅಷ್ಟೇ ಅವ್ರು. ಅವ್ರ ಹಳ್ಳದ್ರೆ ನಮ್ಮ ಹಳ್ಳ ಕರಗಿಸಿ ನಮ್ಗೆ ಯಾಮಾರಿಸಿ ಹೋಗ್ಬಿಡ್ತಾರೆ, ಹೋಗ್ತಾರ ಅವ್ರು. ಅದಕ್ಕೆ ಇಂತ ಯಾವಾಗ್ನೂ ಮಾಡ್ಬಿಡ್ ಶೋಭಕ್ಕ, ಹೌದಲ್ಲ. ಹಾಗಾದ್ರೆ ತಿಳ್ಕೊಂಡು ನಾವು ಕ್ರಮ ಕೈಗೊಂಡ್ರ ನೋಡು ಚಿಂತೆ ಆಗೋದಿಲ್ಲ, ನಮ್ಮ ರೊಕ್ಕ ನಮ್ ಕೆಲ್ಸಕ್ಕೆ ಬರ್ತದೆ. ಖರೆ ಅದ. ಈ ವಿಷಯದ ಬಗ್ಗೆ ನೀವ್ ಒಂದ್ ಸ್ವಲ್ಪ ಮತ್ತೆ ಪೊಲೀಸ್ ಅಂತಂದಲ್ಲಪ್ಪ, ಅದ್ರ ಬಗ್ಗೆ ಕೇಳ್ಕೊಂಡಿರು. ಆಯ್ತು. ನಮ್ಮ ಹೆಣ್ಮಕ್ಳು ಏನಿರ್ತಾವ ಹೇಳಿ, ಹೆಣ್ಮಕ್ಳು ಅವ್ ನಾ ಹೇಳಿದ ಕೂಡಲೇ ಪಟ್ಟಂತ ಒಪ್ಕೊಳ್ಳಂಗಿಲ್ಲ. ಈಸ್ ರೊಕ್ಕ ಬರ್ತಾವ ಅಂದ್ರೆ ಏನೋ ಬ್ಯಾಡ ಅಂತಾಳೆ, ಯಾಕೋ ಇಕ್ಕಿ ಅಂತನ್ನಂಗ ಆಗ್ತದ ಅವ್ರಿಗೆ. ಅದಕ್ಕ ನಂಬಿಕೆ ಅದ ಇಲ್ಲ ಅಂತ ಅನ್ನಂಗಿಲ್ಲ, ಆದ್ರೂ ಒಂದ್ ಮಾತು ಕೇಳಿದೆ ಅಂತಂದ್ರ ಬರೋಬರಿ ಆಗ್ತದ ನೋಡಲ್ಲಿ. ಮತ್ತೆ ಎಲ್ಲಾನು ಹಂಗೆ ಇರ್ತಾವ ಅಂತ ಹೇಳೋದು ನೀ ಕೇಳ್ಕೊಂಡ್ ಗೊತ್ತಾಗಂಗಿಲ್ಲ. ಕೇಳಿ ಹೇಳ್ತೀನಿ, ನೀ ಏನ್ ಚಿಂತೆ ಮಾಡ್ಬೇಡ. ಆಯ್ತಪ್ಪ, ಹಂಗಾರ ಬರ್ಲಂಗಂದ್ರ ಆಯ್ತು, ಹೋಗ್ ಬಾ ಹಂಗಾರ. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಸೋಮಲಾಬಾಯಿ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದ. ಮಾಡೋ ಮಾರೋ ತು ಕಿರತನ ಜೋಡಿ ಸುಮೀನಯ ಮೇ ಬಾಯ ಕಿರತನ ಜೋಡಿ ಸುಮೀನ ಪ್ರೇಮಿ ದೈ ಕಿರತನ ಜೋಡಿ ಸುಮೀನ ಎಮಿ ದೈ ಕಿರತನ ಜೋಡಿ ಸುಮೀನ ಎಮಿ ಬಾಯ ಕಿರತನ ಜೋಡಿ ಸುಮೀನ ಎಮಿ ಬಾಯ ಕಿರತನ ಜೋಡಿ ಸುಮೀನ ಎಮಿ ಬಾಯ ಕಿರತನ ಜೋಡಿ ಸುಮೀನ ಎಮಿ ಬಾಯ ಕಿರತನ ಜೋಡಿ ಕಿರತನ ಜೋಡಿ ವೈ ಕೊಡಿ.